ಉದಯ ಕಾಲ ದೀಪಮಾ ನಯಾತ್ಮಯಂದು ನಿಲುವ ಪ್ರಾಯೇಸುವ ತಿನಿರಾನ್ನಿ ಛೇದಿಂಚ ನಾವು ತೇಜಮೀಯಗಾ ಪ್ರಾಯೇಸುವ ಮುಖಂ ಮಾಡಿನ ವೇಳನೋ ಮನ ಕ್ಲೇಶ ವೇಳನೋ ಉತ್ತೇಜಂ ಶಾಂತಿನಿ ಪ್ರಭುವೀಯವ ಉದಯ ಕಾಲ ದೀಪಮಾ ನಯಾತ್ಮಯಂದು ನಿಲುವ ಪ್ರಾಯೇಸುವ ಉದಯ ಕಾಲ ದೀಪಮಾ ನಯಾತ್ಮಯಂ